ಜೀವನದಲ್ಲಿ ಸೇರಿ ಬೆರೆತು ತನ್ನ ತನವ ತಾನೆ ಮರೆತು ತನ್ನ ತನವ ತಾನೆ ಮರೆತು ಹಾಡುತ್ತಿಹುದು ನನ್ನ ಕುರಿತು ಬಾಳ ಭಾವಗೀತೆಯಲ್ಲಿ ಬಂದಿತೊಂದು ಭ್ರಮರವು ಬಾಳ ಭಾವ ಗೀತೆಯಲ್ಲಿ ಬಂದಿತೊಂದು ಭ್ರಮರವು ಹೃದಯದಲ್ಲಿ ತುಂಬಿ ಒಲವ ಸೂರೆಗೊಂಡು ಜಗದ ಚೆಲುವ ಹೃದಯದಲ್ಲಿ ತುಂಬಿ ಒಲವ ಸೂರೆಗೊಂಡು ಜಗದ ಚೆಲುವ ಸುತ್ತಮುತ್ತ ಹಾರಿನಲಿವ ಸುತ್ತಮುತ್ತ ಹಾರಿನಲಿವ ಮರೆಸುವಂತೆ ನೋವ ಹರವ ಬಾಳ ಭಾವಗೀತೆಯಲ್ಲಿ ಬಂದಿತೊಂದು ಭ್ರಮರವು ಬಾಳ ಭಾವ ಗೀತೆಯಲ್ಲಿ ಬಂದಿತೊಂದು ಭ್ರಮರವು ಬಾಳ ಭಾವ ಗೀತೆಯಲ್ಲಿ ಬಂದಿತೊಂದು ಭ್ರಮರವು ಬಂದಿತೊಂದು ಭ್ರಮರವು ಬಂದಿತೊಂದು ಭ್ರಮರವು ಆತ್ಮೀಯ ಕೇಳುಗರೆ, ಹೊನ್ನಾವರದ SDM ಕಾಲೇಜಿನಲ್ಲಿ ಆಂಗ್ಲ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಶೀಲತಾ ಗುರುರಾಜ್ ಆಡುಕಳ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರ ಸಂಗೀತ ಪಯಣವನ್ನು ನಿಮಗೆ ಇವತ್ತು ಪರಿಚಯಿಸುವುದಕ್ಕಿದ್ದೇವೆ. ನಮಸ್ಕಾರ ಶೀಲತಾ ಅವರೇ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಒಂದು ಸಂಗೀತ ಪಯಣ ಹೇಗೆ ಸಾಗ್ತು, ನಿಮ್ಮ ಆರಂಭಿಕ ದಿವಸಗಳು, ಇವತ್ತು ಯಾವ ರೀತಿ ಸಂಗೀತ ಕಚೇರಿಯನ್ನು ಕೊಡುವಷ್ಟರ ಮಟ್ಟಿಗೆ ನೀವು ಅಭಿವೃದ್ಧಿ ಹೊಂದಿದ್ದೀರಿ, ಮುಂದುವರೆದಿದ್ದೀರಿ, ಈ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನನ್ನ ಸಂಗೀತದ ಪಯಣದ ಬಗ್ಗೆ ಹೇಳಬೇಕು ಅಂದರೆ, ಅಥವಾ ನಾನಿವತ್ತು ಸಂಗೀತ ತರಗತಿಗಳನ್ನು ಅಥವಾ ಸಂಗೀತ ಪ್ರೋಗ್ರಾಮ್ಸನ್ನು ಕೊಡ್ತಾ ಇದ್ದೇನೆ ಅಂದರೆ, ಅದಕ್ಕೆ ನಿಜವಾಗ್ಲೂ ನನ್ನ ತಂದೆ ತಾಯಿಗಳೇ ಮೊದಲು ಸ್ಫೂರ್ತಿ ಅಂತ ಹೇಳ್ತೇನೆ. ಯಾಕೆಂದರೆ ನಾನು ಚಿಕ್ಕವಳಿದ್ದಾಗಿಂದ ಏನು ಹಾಡುಗಳನ್ನು ಹಾಡ್ತಾ ಇದ್ದೆ, ಅದನ್ನು ಗುರುತಿಸಿ ನನ್ನ ಅಪ್ಪ ಅಮ್ಮ ನಾನು 5ನೇ ಕ್ಲಾಸಲ್ಲಿದ್ದಾಗ ನನ್ನನ್ನು ಸಂಗೀತ ಕ್ಲಾಸಿಗೆ ಸೇರಿಸಿದ್ರು. ನಮ್ಮದು ಯಲಗುಪ್ಪ ಅನ್ನುವಂಥ ಒಂದು ಪುಟ್ಟ ಹಳ್ಳಿ, ಹೊನ್ನಾವರ ತಾಲೂಕಿನ ಯಲಗುಪ್ಪ ಅನ್ನುವಂಥ ಪುಟ್ಟ ಹಳ್ಳಿ. ಆದರೂ ಕೂಡ ನನ್ನ ಅಮ್ಮ ಪ್ರತಿ ಶನಿವಾರ ಆದಿತ್ವಾರ ಬಸ್ ಮೇಲೆ ಹೊನ್ನಾವರ ತನಕ ಕರ್ಕೊಂಡು ಬರ್ತಾ ಇದ್ರು. ಕಷ್ಟ ಇತ್ತು ಆವಾಗ ಬಂದು ಹೋಗೋದೆಲ್ಲ, ಆದರೂ ಕೂಡ ಪ್ರತಿ ವಾರ ಅಮ್ಮ ಕರ್ಕೊಂಡು ಬಂದು ಹೋಗಿ ಮಾಡ್ತಾ ಇದ್ರು. ಸ್ಟಾರ್ಟಿಂಗ್ ನಾನು ನನ್ನ ಸಂಗೀತ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ ಕೃಷ್ಣಮೂರ್ತಿ ಭಟ್ ಅವರಲ್ಲಿ. ಅವರು ಕೂಡ SDM ಕಾಲೇಜಿನ ಸಂಗೀತ ವಿಭಾಗದ ಉಪನ್ಯಾಸಕರು. ಅವರಲ್ಲಿ ನನ್ನ ಪ್ರಾರಂಭಿಕ ಸಂಗೀತ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿದೆ ನಾನು. ಆನಂತರ ಜೂನಿಯರ್ ಮತ್ತು ಸೀನಿಯರ್ ಎಕ್ಸಾಮ್ಗಳ ಆದ ನಂತರ ಅಲ್ಲಿ ತನಕ ನನ್ನ PU ಸೆಕೆಂಡ್ ಇಯರ್ ಮುಗ್ದಿತ್ತು. SSLC ತನಕನೂ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿದ್ದು. ಆನಂತರ ಅಪ್ಪ ಅಮ್ಮನೇ ನೀನು ಮತ್ತೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ ಅಂದರೆ ಆರ್ಟ್ಸನ್ನೇ ಆಯ್ಕೆ ಮಾಡಿಕೊಂಡು ಮುಂದೆ ಹೋಗ್ಬಹುದು ಅಂತ ಹೇಳಿದರು. ಹಾಗಾಗಿ ನಾನು PUCಯಲ್ಲೂ ಕೂಡ ಕಲಾ ವಿಭಾಗವನ್ನೇ ಆಯ್ಕೆ ಮಾಡಿಕೊಂಡೆ. ಆವಾಗ ಸಂಗೀತ ವಿಷಯವನ್ನು ಕೂಡ ತಗೊಂಡೆ. ಹಾಗೆ ನನ್ನ ಹೈಸ್ಕೂಲ್ ಟೀಚರ್ಸ್ ಏನು ಹೇಳ್ತಾ ಇದ್ರು, ಮ್ಯೂಸಿಕ್ ಜೊತೆಗೆ ಇಂಗ್ಲೀಷನ್ನು ನೀನು ಕಲಿತಾ ಹೋದರೆ ಒಳ್ಳೆ ಅಪಾರ್ಚುನಿಟಿ ಇದೆ, ಹಾಗಾಗಿ ಸಂಗೀತ ಜೊತೆ ಇಂಗ್ಲೀಷನ್ನು ಸ್ಟಡಿ ಮಾಡ್ತಾ ಹೋಗು ಅಂತ ನನಗೆ ಸಜೆಷನ್ ಕೊಟ್ಟರು. ಸೊ ಇಂಗ್ಲೀಷ್ ಮತ್ತೆ ಮ್ಯೂಸಿಕ್ ಎರಡನ್ನು ಜೊತೆ ಜೊತೆಯಾಗಿ ಕಲಿತಾ ಬಂದೆ. ನನ್ನ PU ಆದ ನಂತರ ನಾನು ಡಿಗ್ರಿಗೆ ಧಾರವಾಡಕ್ಕೆ ತೆರಳದೆ, ಯಾಕೆಂದ್ರೆ ಅಲ್ಲಿ ಸಂಗೀತಕ್ಕೆ ಸಾಕಷ್ಟು ಅವಕಾಶಗಳಿದೆ ಅನ್ನುವಂಥ ಉದ್ದೇಶದಿಂದ ಇಂಗ್ಲಿಷ್ ಮತ್ತು ಮ್ಯೂಸಿಕ್ ಎರಡೂ ಆಪ್ಷನ್ ನನಗೆ ಧಾರವಾಡದಲ್ಲಿ ಚೆನ್ನಾಗಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಧಾರವಾಡದಲ್ಲಿ ನನ್ನ ಪದವಿಯನ್ನು ತಗೊಳ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಸಂಗೀತಾಭ್ಯಾಸವನ್ನು ಪಂಡಿತ್ ಶ್ರೀಪಾದ್ ಹೆಗಡೆ ಕಂಪ್ಲಿ ಅವರಲ್ಲಿ ಮುಂದುವರೆಸಿದೆ. ನಾನು BA ಮುಗಿದ ನಂತರ ಇಂಗ್ಲಿಷ್ನಲ್ಲೇ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಪಡೆದುಕೊಂಡೆ. ಜೊತೆ ಜೊತೆಗೆ ಸಂಗೀತದ ಅಭ್ಯಾಸವನ್ನು ಮಾಡ್ತಾ ಬಂದೆ. ಆನಂತರ MA ಆದ ತಕ್ಷಣ ನಾನು SDM ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಇಲ್ಲಿ ಸೆಲೆಕ್ಟ್ ಆದೆ. ಅದನ್ನು ಮುಂದುವರಿಸ್ಕೊಳ್ತಾ ಬಂದಿದ್ದೇನೆ. ಜೊತೆಗೆ ಸಂಗೀತವನ್ನು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾನೆ. ಶ್ರೀತ ಗೌರೀಶಿಯಾಜಿ ಅವರಲ್ಲೂ ಕೂಡ ಭಾವಗೀತೆಗಳು, ಭಕ್ತಿಗೀತೆಗಳು, ಹಾಗೆ ಸ್ವಲ್ಪ ದಿನ ಅವರಲ್ಲೂ ಕೂಡ ನಾನು ಸಂಗೀತಾಭ್ಯಾಸವನ್ನು ಮಾಡಿದ್ದೇನೆ ಧಾರವಾಡದಿಂದ ಹೊನ್ನಾವರಕ್ಕೆ ಬಂದಾಗ. ಹಾಗೆ ಜೊತೆಗೆ ಆ ಟೈಮ್ಸ್ ಸಿಕ್ಕಂತ ಸಮಯದಲ್ಲಿ ಆಗಾಗ ಮತ್ತೆ ಶ್ರೀಪಾದ್ ಹೆಗಡೆ ಅವರ ಹತ್ರ ಹೋಗಿ ಸಂಗೀತಾಭ್ಯಾಸವನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದೇನೆ. ಈಗ ಸಂಗೀತವನ್ನು ಪ್ರಾಕ್ಟೀಸ್ ಮಾಡುವುದು ಅಥವಾ ಒಂದು ಅಭ್ಯಾಸ ಮಾಡುವುದು ಅಂದ್ರೆ ನಿರಂತರತೆಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು? ಎಷ್ಟೋ ಸಾರಿ ಹೇಳುವುದಿದ್ರೆ ಬೇರೆ ಬೇರೆ ಕಾರಣಗಳಿಂದ ಪ್ರಾಕ್ಟೀಸ್ ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂತಹ ವಿದ್ಯಾರ್ಥಿ ಹೇಳಿರ್ತಾರೆ, ಅವರಿಗೆ ನಿಮ್ಮ ಒಂದು ಸಲಹೆ ಏನು? ನಾನು ಪರ್ಸನಲಿ ಈಗ ನನ್ನ ಇದನ್ನ ಹೇಳ್ತಾ ಇರೋದು ಅಂದ್ರೆ, ನನಗೆ ಈಗ ಇಲ್ಲಿ ನಾನು ಬಂದು ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಸೇರಿದ್ರು ಕೂಡ ಆಮೇಲೆ ನನ್ನ ವೈವಾಹಿಕ ಜೀವನ ನಂದೇನು ಸ್ಟಾರ್ಟ್ ಆಯ್ತು ಅದು ಕೂಡ ನಾನು ಸಂಗೀತದಲ್ಲೇ ಇರುವಂತವರನ್ನೇ ಆಯ್ಕೆ ಮಾಡಿಕೊಂಡದ್ದು. ಶ್ರೀಯುತ ಗುರುರಾಜ್ ಆಡುಕಳ ಅಂತ ಅವರನ್ನ, ಅವರು ತಬಲಾ ವಾದಕರು. ಹಾಗಾಗಿ ನನ್ನ ಮಟ್ಟಿಗೆ ನನಗೆ ಸಂಗೀತಕ್ಕೆ ಪ್ರಾಕ್ಟೀಸಿಗೆ ಏನು ಇದಾಗಿಲ್ಲ. ಸಪೋರ್ಟ್ ಸಿಗ್ತಾ ಇತ್ತು, ಅಪ್ಪ ಅಮ್ಮನ ಸಪೋರ್ಟ್ ಇತ್ತು, ಮನೆಯವ್ರ ಸಪೋರ್ಟ್ ಕೂಡ ಇತ್ತು, ಅತ್ತೆ ಮಾವನ ಸಪೋರ್ಟ್ ಇದೆ, ಹೊರಗಿನ ಎಲ್ಲ ಸಪೋರ್ಟ್ ಸಿಕ್ಕಿದ್ರಿಂದ ನನಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬಾ ಒಳ್ಳೆ ಅವಕಾಶ ಆಯಿತು. ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹಾಗೆ ಈಗ ಎಲ್ಲರ ಮನಸ್ಸಲ್ಲಿ ಏನಿದೆ, ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಹೋಮ್ವರ್ಕ್ ಇರುತ್ತೆ, ಟೈಮ್ ಇರಲ್ಲ ಅನ್ನುವಂಥ ಒಂದು ತಪ್ಪು ಪರಿಕಲ್ಪನೆ ಇದೆ. ಎಷ್ಟೇ ಹೋಮ್ವರ್ಕ್ ಇದ್ರೂ ಕೂಡ ಎಲ್ಲ ಮಕ್ಕಳು ಕೂಡ ನಾನು ನೋಡಿದ ಹಾಗೆ ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಆ ಸುಮ್ಮನೆ ವೇಸ್ಟ್ ಮಾಡುವಂಥ ಟೈಮನ್ನು ಯಾವುದೋ ಒಂದು ಒಳ್ಳೆ ಕಲೆಗೆ ಅವರು ಉಪಯೋಗ ಮಾಡಿಕೊಂಡ್ರೆ, ಜೊತೆಗೆ ಅವರ ಏನು ಪ್ರೊಫೆಷನ್ ಜೊತೆಗೆ ಒಂದು ಪ್ಯಾಷನ್ ಅನ್ನು ಇಟ್ಕೊಂಡು ಹೋಗಕ್ಕೆ ಸಾಧ್ಯ ಇದೆ. ಈಗ ನಮ್ಮ ಮಗ SSLC ಇನ್ನೂ ಕ್ಲಾಸಿಗೆ ಬರೋಕ್ಕಾಗಲ್ಲ, ಈಗ PUC ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಸುಳ್ಳು. ಯಾಕೆಂದ್ರೆ ಎಷ್ಟೋ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಇರುವಂಥವರು ಕೂಡ ಸಂಗೀತ ಕ್ಷೇತ್ರ ಇರಬಹುದು, ಭರತನಾಟ್ಯ ಇರಬಹುದು, ಅಥವಾ ಇನ್ಯಾವುದೇ ಕ್ಷೇತ್ರ ಇರಬಹುದು, ಚೆನ್ನಾಗಿ ಹೆಸರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಸ್ಟಡೀಸ್ ಜೊತೆಗೆ ಇದಕ್ಕೂ ಟೈಮ್ ಮಾಡಿಕೊಂಡು ಅವರು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಅದು ಅವರ ಅಭ್ಯಾಸಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸಂಗೀತ ಅವರಿಗೆ ಕಾನ್ಸಂಟ್ರೇಷನ್ ಪವರ್ ಅನ್ನ ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಅವರು ಒಂದಿಷ್ಟು ಸ್ವಲ್ಪ ಹೊತ್ತು ಓದಿದ್ರು ಅಂದ್ರೂ ಕೂಡ ಅದ್ರ ಜೊತೆಗೆ ಸಂಗೀತವನ್ನು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬಹುದು, ಎರಡನ್ನೂ ಜೊತೆಗೆ ತಗೊಂಡು ಹೋಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಸಂಗೀತ ಕ್ಷೇತ್ರ ಆಗಬಹುದು ಅಥವಾ ಇನ್ನಿತರ ಲಲಿತ ಕಲೆಗಳಾಗಬಹುದು, ಇವುಗಳಲ್ಲಿ ಒಂದು ಪ್ರಗತಿಯನ್ನ ಸಾಧಿಸಬೇಕಿದ್ರೆ ಗುರುಗಳ ಒಂದು ಪಾತ್ರ ಏನು? ಖಂಡಿತ ಗುರುಗಳ ಪಾತ್ರ ಇದ್ದೇ ಇದೆ. ಯಾಕೆಂದ್ರೆ ಅವರು ನಮ್ಮ ಬೆನ್ನೆಲುಬಾಗಿರ್ತಾರೆ, ಹಾಗೆ ನಮಗೆ ಮುಂದೆ ಏನೋ ಪ್ರೋಗ್ರಾಮ್ಸ್ ಅಥವಾ ಪ್ಲಾಟ್ಫಾರ್ಮ್ಸ್ ಕೊಡಲಿಕ್ಕೆ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಮತ್ತೆ ಅವರು ನಮಗೆ ಧೈರ್ಯ ತುಂಬುತ್ತಾ ಇರ್ತಾರೆ. ಟೀಚರ್ಸ್ ಧೈರ್ಯ ತುಂಬಿ ನಿನ್ನಲ್ಲಿ ಹಾಡೋ ಸಾಮರ್ಥ್ಯ ಇದೆ ಅಥವಾ ನಿಮ್ಮ ಈ ಕಲೆಯನ್ನು ಬೆಳೆಸುವಂಥ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಅವರಿಂದ ಸಿಕ್ಕಿದಾಗ ಮಾತ್ರ ಒಬ್ಬ ಶಿಷ್ಯನಿಗೆ ಮುಂದೆ ಹೋಗಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲ ಅವ್ರ ಸಪೋರ್ಟ್ ಇಲ್ಲ ಅಥವಾ ಅಲ್ಲಿ ಹೋಗೋದು ಬೇಡ, ಇಲ್ಲಿ ಹೋಗೋದು ಬೇಡ, ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನುವಂಥ ರಿಸ್ಟ್ರಿಕ್ಷನ್ಸ್ ಇದ್ರೆ ಅದು ಸಾಧ್ಯ ಆಗಲ್ಲ. ಆದರೆ ಖಂಡಿತ ಗುರುಗಳು ಅಂತ ಸಪೋರ್ಟ್ ಅನ್ನು ಕೊಡ್ತಾರೆ, ಅದರಿಂದ ಮಾತ್ರ ಒಬ್ಬ ಶಿಷ್ಯ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ. ಬೇರೆ ಬೇರೆ ಕಡೆ ನೀವು ಈ ಸಂಗೀತ ಕಚೇರಿಯನ್ನು ಕೂಡ ಕೊಟ್ಟಿದ್ದೀರಿ ಅಂತ ಹೇಳಿದಿರಿ, ಈ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಸಾಮಾನ್ಯವಾಗಿ ಉತ್ತರ ಕನ್ನಡದ ಎಲ್ಲ ತಾಲೂಕುಗಳಲ್ಲಿ ಶಾಸ್ತ್ರೀಯ ಹಾಗೆ ಸುಗಮ ಸಂಗೀತ ಕಚೇರಿಗಳನ್ನು ಕೊಟ್ಟಿದ್ದೇನೆ. ಹೊರಗಡೆ ಕೂಡ ಸ್ವಲ್ಪ ಮಟ್ಟಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಥವಾ ಧಾರವಾಡ, ಹುಬ್ಳಿ ಮತ್ತೆ ಮಂಗಳೂರು ಉಡುಪಿ ದಕ್ಷಿಣ ಕನ್ನಡದ ಭಾಗದಲ್ಲೂ ಕೂಡ ಸ್ವಲ್ಪ ಕಾರ್ಯಕ್ರಮವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ನನ್ನ ಮೂಲ ದಕ್ಷಿಣ ಕನ್ನಡವೇ, ನನ್ನ ಅಪ್ಪ ಅಲ್ಲಿಯವರಾಗಿರೋದ್ರಿಂದ ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನ ಪಂಜದವರು ಅವರು. ಹೊನ್ನಾವರದಲ್ಲಿ ನಾವು ಸೆಟ್ಲ್ ಆಗಿರೋದು, ಆದರೂ ಕೂಡ ಅಲ್ಲೂ ಸ್ವಲ್ಪ ನಮಗೆ ಕನೆಕ್ಷನ್ ಇರೋದ್ರಿಂದ ಅಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ನನಗೆ. ಯುವ ಕಲಾವಿದರಿಗೆ ನಿಮ್ಮ ಒಂದು ಸಲಹೆ? ಯುವ ಕಲಾವಿದರಿಗೆ ನಾನು ಏನ್ ಸಲಹೆ ಕೊಡ್ತೇನೆ ಅಂದ್ರೆ, ಈಗಿನ ಟ್ರೆಂಡ್ ಏನಾಗಿದೆ, ಎಲ್ಲ ಮಾಡರ್ನ್ ಶಾಸ್ತ್ರೀಯ ಕಲೆಗಳನ್ನ ಬೆಳೆಸೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇದಾರೆ ಇಲ್ಲ ಅಂತಲ್ಲ, ಆದ್ರೂ ಕೂಡ ಎಲ್ಲ ಸ್ವಲ್ಪ ವೆಸ್ಟರ್ನ್ ಮಾಡರ್ನ್ ಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಅದನ್ನ ಇರ್ಲಿ ಇಲ್ಲ ಅಂತ ಹೇಳೋದಿಲ್ಲ, ನಮ್ಮ ಮಾಡರ್ನ್ ಸೊಸೈಟಿಗೆ ಅದು ಬೇಕಾಗುತ್ತೆ. ಆದ್ರೂ ಕೂಡ ನಮ್ಮ ಶಾಸ್ತ್ರೀಯ ಕಲೆಗಳೇನಿದೆ ಅದನ್ನೇ ಹೆಚ್ಚು ಹೆಚ್ಚು ಕಲಿತು ಈವನ್ ಫಾರಿನ್ ಕಂಟ್ರೀಸ್ ಅಲ್ಲೂ ಕೂಡ ನಮ್ಮ ಕಲ್ಚರ್ ಅನ್ನೇ ನಾವು ಪ್ರೆಸೆಂಟ್ ಮಾಡಬೇಕು, ರೆಪ್ರೆಸೆಂಟ್ ಮಾಡಬೇಕು, ಅದನ್ನ ಕಲೆಗಳ ಮೂಲಕ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಬಹಳ ಸಂತೋಷ ಶ್ರೀಲತಾ ಗುರುರಾಜ್ ಆಡುಕಳ ಅವರೇ, ಸಂಗೀತ ಕ್ಷೇತ್ರದಲ್ಲಿ ದುಡಿತಾ ಇದ್ರಿ, ಜೊತೆಗೆ ವೃತ್ತಿ ಬದುಕಿನ ಜೊತೆ ಜೊತೆಗೆ ಈ ಲಲಿತ ಕಲೆಯನ್ನು ಕೂಡ ನೀವು ಮುಂದುವರಿಸ್ತಾ ಇದ್ರಿ, ಸಾಕಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶನವನ್ನ ನೀಡ್ತಾ ಇದ್ರಿ, ತರಬೇತಿಯನ್ನ ನೀಡ್ತಾ ಇದ್ರಿ. ನಿಮ್ಮ ಎಲ್ಲ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್, ನನಗೆ ಒಂದು ಇಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕೂ ಕೂಡ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ನೀವೇ ಹಾಡಿರುವಂತಹ ಕೆಲವೊಂದು ಪ್ರಾತಿನಿಧಿಕ ಹಾಡುಗಳನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ. ನಾನು ಪ್ರಸ್ತುತ ಪಡಿಸ್ತಾ ಇರುವಂತಹ ಗೀತೆಯ ಸ್ವರ ಸಂಯೋಜನೆ ಶ್ರೀಯುತ ಗೌರೀಶ್ಯಾಜಿ ಕೂಜಳ್ಳಿ ಅವರದ್ದು. ಜನಪದ ಗೀತೆ ನಮ್ಮೂರ ಜಾತ್ರೆ ಬಲು ಜೋರ ಅನ್ನುವಂಥದ್ದು. ಒಬ್ಬ ಹೆಣ್ಣು ಮಗಳು ತನ್ನ ತವರು ಮನೆಯ ಜಾತ್ರೆಯನ್ನ ನೋಡುವ ಹಂಬಲವನ್ನ ತೋರ್ಪಡಿಸುವಂತಹ ಗೀತೆ ನಮ್ಮೂರ ಜಾತ್ರೆ ಬಲು ಜೋರ. ನಮ್ಮೂರ ಜಾತ್ರೆ ಬಲು ಜೋರ, ಕರಿಯಾಕ ಬಂದಾರ ತವರವರ. ನಮ್ಮೂರ ಜಾತ್ರೆ ಬಲು ಜೋರ, ಕರಿಯಾಕ ಬಂದಾರ ತವರವರ. ನಮ್ಮೂರ ಜಾತ್ರೆ ಬಲು ಜೋರ, ಕರಿಯಾಕ ಬಂದಾರ ತವರವರ. ಕರಿಯಾಕ ಬಂದಾರ ತವರವರ, ಕರಿಯಾಕ ಬಂದಾರ ತವರವರ. ನಮ್ಮೂರ ಜಾತ್ರೆ ಬಲು ಜೋರ, ಕರಿಯಾಕ ಬಂದಾರ ತವರವರ. ಗಾಡಿ ತಂದಾನ ಗಟ್ಟಿ ಸವಾರಿ, ಗೋಳ್ಯ ಬೋಳ್ಯ ಎರಡು ಮೂಡಾಲಕ್ಕೆ ಹೋಗಿ. ಗಾಡಿ ತಂದಾನ ಗಟ್ಟಿ ಸವಾರಿ, ಗೋಳ್ಯ ಬೋಳ್ಯ ಎರಡು ಮೂಡಾಲಕ್ಕೆ ಹೋಗಿ. ಇಳಿತೈತಿ ತವರಿನ ಕಡಿಸೀವಾ, ಜಾತ್ರೆ ಹೋಗ್ಬೇಕಂತ ಮನದ ಭಾವ. ಇಳಿತೈತಿ ತವರಿನ ಕಡಿಸೀವಾ, ಜಾತ್ರೆ ಹೋಗ್ಬೇಕಂತ ಮನದ ಭಾವ. ನಮ್ಮೂರ ಜಾತ್ರೆ ಬಲು ಜೋರ, ಕರಿಯಾಕ ಬಂದಾರ ತವರವರ. ಮಾವ ಹೇಳ್ಯಾನ ಹೋಗಿ ಬಾಬ್ಯಾಗ, ಅತ್ತಿ ಹೇಳ್ಯಾಳ ಕೇಳು ನನ್ ಮಗಗ. ಮಾವ ಹೇಳ್ಯಾನ ಹೋಗಿ ಬಾಬ್ಯಾಗ, ಅತ್ತಿ ಹೇಳ್ಯಾಳ ಕೇಳು ನನ್ ಮಗಗ. ನಾ ಹಂಗ ಕೇಳಲಿ ಇವರೀಗ, ಕಾಡುವುದೀಗ ತವರಿನ ನೆನಪ. ನಾ ಹಂಗ ಕೇಳಲಿ ಇವರೀಗ, ಕಾಡುವುದೀಗ ತವರಿನ ನೆನಪ. ನಮ್ಮೂರ ಜಾತ್ರೆ ಬಲು ಜೋರ, ಕರಿಯಾಕ ಬಂದಾರ ತವರವರ. ಹೊಳಿತೀಗ ನನಗೊಂದು ಒಳ್ಳೆ ಉಪಾಯ, ಅಣ್ಣಾಗ ಹೇಳ್ತೀನಿ ಕೇಳು ನಿನ್ ಭಾವಗ. ಹೊಳಿತೀಗ ನನಗೊಂದು ಒಳ್ಳೆ ಉಪಾಯ, ಅಣ್ಣಾಗ ಹೇಳ್ತೀನಿ ಕೇಳು ನಿನ್ ಭಾವಗ. ಒಪ್ಪಿದರೆ ಆಗ್ಬಿಡ್ತು ಇನ್ನೇನು ಮಾತು, ಜಾತ್ರೆ ಹೋಗೋ ಯೋಗ ಬಂದೇ ಬಿಡ್ತು. ಒಪ್ಪಿದರೆ ಆಗ್ಬಿಡ್ತು ಇನ್ನೇನು ಮಾತು, ಜಾತ್ರೆ ಹೋಗೋ ಯೋಗ ಬಂದೇ ಬಿಡ್ತು. ನಮ್ಮೂರ ಜಾತ್ರೆ ಬಲು ಜೋರ, ಕರಿಯಾಕ ಬಂದಾರ ತವರವರ. ಕರಿಯಾಕ ಬಂದಾರ ತವರವರ, ಕರಿಯಾಕ ಬಂದಾರ ತವರವರ, ಕರಿಯಾಕ ಬಂದಾರ ತವರವರ, ಕರಿಯಾಕ ಬಂದಾರ ತವರವರ. ನಾನು ಪ್ರಸ್ತುತಪಡಿಸ್ತಾ ಇರುವಂತಹ ಗೀತೆ ಮಗಳೇ ನೀನು ನನ್ನ ಮುದ್ದು ಅನ್ನುವಂತಹ ಭಾವಗೀತೆ. ಈ ಹಾಡಿನ ಕವಿ ಭಟ್ಕಳದ ಶ್ರೀಯುತ ನಾಗೇಶ್ ಮಧ್ಯಸ್ಥರವರು, ಹಾಗೆ ಸ್ವರ ಸಂಯೋಜನೆ ಮಾಡಿರುವಂತಹವರು ಶ್ರೀಯುತ ಗುರುರಾಜ್ ಆಡುಕಳ ಅವರು. ಮಗಳೇ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಹಗಲು ಇರೋಳು ನಿನ್ನ ಜೊತೆಗೆ ಇರುವುದಿನ್ನ ಭಾಗ್ಯವು ಇರುವುದಿನ್ನ ಭಾಗ್ಯವು ಇರುವುದಿನ್ನ ಭಾಗ್ಯವು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಯಾವ ಭಯವು ಬೇಡ ನಿನಗೆ ಬದುಕ ಬಗೆಯ ಹರಿಸಲು ಯಾವ ಭಯವು ಬೇಡ ನಿನಗೆ ಬದುಕ ಬಗೆಯ ಹರಿಸಲು ಬಿಡು ಕೋಪ ವೈರವೆಲ್ಲ ಅದು ವಿಪಾಪ ಕೋಪವು ಅದು ವಿಪಾಪ ಕೋಪವು ಅದು ವಿಪಾಪ ಕೋಪವು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಮಗಳೇ ನೀನು ಮಾತೆಯಾಗಿ ಪಡೆದ ಕುಲವ ಬೆಳಗಿ ಬೀಗು ಮಗಳೇ ನೀನು ಮಾತೆಯಾಗಿ ಪಡೆದ ಕುಲವ ಬೆಳಗಿ ಬೀಗು ಕಡಲ ತೆರದಿ ಕೀರ್ತಿ ಪಥವ ಗಳಿಸು ಹಡೆದ ತಾಯಿಯಾಗಿ ಗಳಿಸು ಹಡೆದ ತಾಯಿಯಾಗಿ ಗಳಿಸು ಹಡೆದ ತಾಯಿಯಾಗಿ ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಬಡತನದಲ್ಲಿ ಬದುಕ ಕಲಿ ಬದುಕಿನಲ್ಲಿ ಒಲವನುಲಿ ಮಮತೆಯಿಂದ ಬದುಕ ಕಲಿ ಎಂದು ಹರುಷವು ಕಲಿ ಮುದ್ದು ಮಗಳೇ ಬಾಳಲಿ ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಹಗಲು ಇರೋಳು ನಿನ್ನ ಜೊತೆಗೆ ಇರುವುದಿನ್ನ ಭಾಗ್ಯವು ಇರುವುದಿನ್ನ ಭಾಗ್ಯವು ಇರುವುದಿನ್ನ ಭಾಗ್ಯವು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಮಗಳೇ ನೀನು ನನ್ನ ಮುದ್ದು ಬಾಳ ಬೆಳಗೋ ಜ್ಯೋತಿಯು ಬಾಳ ಬೆಳಗೋ ಜ್ಯೋತಿಯು ಬಾಳ ಬೆಳಗೋ ಜ್ಯೋತಿಯು ಸಾಂಪ್ರದಾಯಿಕ ಹಾಡು ಉಪನಯನದ ಸಂದರ್ಭದಲ್ಲಿ ಹಾಡುವಂಥ ಒಂದು ಸಾಂಪ್ರದಾಯಿಕ ಹಾಡು ವಾಯುಸುತೆಗೆ ಎರಗಿ ಪೇಳುವೆನು ಶ್ರೀರಾಮರ ಕತೆ ವಿವರದಿ ವಾಯುಸುತೆಗೆ ಎರಗಿ ಪೇಳುವೆನು ಶ್ರೀರಾಮರ ಕಥೆ ವಿವರದಿ ತಿಳುವೆ ನಾವಿವರದಿಯಾಲೈಸಿ ಜನ ಕೇಳಿ ಸ್ವಾಮಿ ರಾಘವರ ತತ್ ಉಪದೇಶದ ಮಂತ್ರವನ್ನು ಕೊಟ್ಟನೆ ಉಪದೇಶವಾ ಶ್ರೀರಾಮಗೆ ಜನಕ ದಶರಥನು ಕೂಪ ವಾಯುಸುತ್ತಗೆ ಎರಗಿ ಪೇಳುವೆನು ಶ್ರೀರಾಮರ ಕಥೆ ವಿವರದಿ ಪೇಳುವೆನ ವಿವರದಿಯಾಲೈಸಿ ಜನ ಕೇಳಿ ಸ್ವಾಮಿ ರಾಘವರ ತತ್ ಉಪದೇಶದ ಮಂತ್ರವನ್ನು ಕೊಟ್ಟನೆ ಉಪದೇಶವಾ ಶ್ರೀರಾಮಗೆ ಜನಕ ದಶರಥನು ಭೂಪ ಕೊಟ್ಟನೆ ಉಪದೇಶ ಏಕ ಪತ್ನಿಯ ವ್ರತ ಏಕ ಚಿತ್ತದೋಳು ನೀ ನಡೆಸು ಕಂದಯ್ಯ ಎಂದು ಕೊಟ್ಟನೆ ಉಪದೇಶವಾ ಶ್ರೀರಾಮಗೆ ಜನಕ ದಶರಥನು ಭೂಪ ಹಿರಿಯ ರೂಪನಯನ ಮಾಡಿ ರಾಘವನ ಶ್ರೀಹರಿ ಮುದ್ದು ಮುಖವ ನೋಡಿ ಹಿರಿಯ ರೂಪನಯನ ಮಾಡಿ ರಾಘವನ ಶ್ರೀಹರಿ ಮುದ್ದು ಮುಖವ ನೋಡಿ ಕುಳ್ಳಿರಿಸಿ ಪದ್ಮಾಸನದಿ ಕಡೆ ತೊಡೆಯ ಮುಸುಕಿನಲಿ ಬಲಭಾಗದ ಕರ್ಣದಲ್ಲಿ ಗಾಯತ್ರಿ ಮಂತ್ರವನ್ನು ಕೊಟ್ಟನೆ ಉಪದೇಶವಾ ಶ್ರೀರಾಮಗೆ ಜನಕ ದಶರಥನು ಭೂಪ ಕೊಟ್ಟನೆ ಉಪದೇಶ ಏಕ ಪತ್ನಿಯ ವ್ರತ ಏಕ ಚಿತ್ತದೋಳು ನೀ ನಡೆಸು ಕಂದಯ್ಯ ಎಂದು ಕೊಟ್ಟನೆ ಉಪದೇಶವಾ ಶ್ರೀರಾಮಗೆ ಜನಕ ದಶರಥನು ಭೂಪ ಪಾದುಕೆಗಳ ಹಾಕದೆ ಕರದಲ್ಲಿ ಬೀಳಿ ಎಲೆ ಪ್ರೇಮೋಖವ ಪಿಡಿಯದೆ ಪಾದುಕೆಗಳ ಹಾಕದೆ ಕರದಲ್ಲಿ ಬೀಳಿ ಎಲೆ ಪ್ರೇಮೋಖವ ಪಿಡಿಯದೆ ಜಾಲ ತರುಣಿಯರ ಮೇಲೆ ಕಣ್ಣುಗಳಿಡದೆ ಬಾಲವ್ರತವ ನಡೆಸು ಸೀತಾಂಗನೆ ವಧುವಾಗುವರೆಗೆ ಕೊಟ್ಟನೆ ಉಪದೇಶವಾ ಶ್ರೀರಾಮಗೆ ಜನಕ ದಶರಥನು ಭೂಪ ಕೊಟ್ಟನೆ ಉಪದೇಶ ಏಕ ಪತ್ನಿಯ ವ್ರತ ಏಕ ಚಿತ್ತದೋಳು ನೀ ನಡೆಸು ಕಂದಯ್ಯ ಎಂದು ಕೊಟ್ಟನೆ ಉಪದೇಶವಾ ಶ್ರೀರಾಮಗೆ ಜನಕ ದಶರಥನು ಭೂಪ ಕೊಟ್ಟನೆ ಉಪದೇಶವಾ ಶ್ರೀರಾಮಗೆ ಜನಕ ದಶರಥನು ಭೂಪ ಶ್ರೀರಾಮಗೆ ಜನಕ ದಶರಥನು ಭೂಪ ಶ್ರೀರಾಮಗೆ ಜನಕ ದಶರಥನು ಭೂಪ ರಾಗ ಮಧುವಂತಿ ದೃತ್ತೀನ್ ತಾಲ್ ಛೋಟಾ ಖ್ಯಾಲ್ ಆ ಸುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಬಹೆ ಸನನ ಸನನ ಜಿಯರ ಅಲಸಾನಿ ಭಾವೇನ ಪಿಯ ಬಿನ ಜಿಯರ ಅಲಸಾನಿ ಭಾವೇನ ಪಿಯ ಬಿನ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಬಹೆ ಸನನ ಸನನ ಹುನ ಮೀನ ಕೇಸ ಕಠಿ ದಿನ ನಯನ ಹುನ ಮೀನ ಕೇಸ ಹುನ ಮೀನ ಕೇಸ ಕಠಿ ದಿನ ನಯನ ಫಲ ಚೀನ ಮೇರೋ ರಾಮ ರಂಗ ಜುಗ ಸೆ ಜಾತ ಮೇರಾ ಮಾಯಿ ಕಿನ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಆ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಬಹೆ ಸನ ಸನನ ಜಿಯರ ಅಲಸಾನಿ ಭಾವೇನ ಪಿಯ ಬಿನ ಜಿಯರ ಅಲಸಾನಿ ಭಾವೇನ ಪಿಯ ಬಿನ ಪವನ ಪುರವಾಯಿ ಪವನ ಪುರವಾಯಿ ಪಮ ಗಮ ಪಮ ಗಮ ಪದ ಪಮ ಗಮ ಪನಿ ದ ಪಮ ದ ಪಮ ಗಮ ಪನಿ ಸನಿ ದ ಪಮ ಪನಿ ನಿ ದ ಪಮ ಪ ಪಮ ಗರ ಸ ಪವನ ಪುರವಾಯಿ ನಿ ಸ ಗಮ ಪಮ ಗಮ ಪನಿ ಸನಿ ಪನಿ ಸ ಗರೆ ಸನಿ ಸ ಗ ಗರೆ ಸನಿ ಸ ಗಮ ಪಮ ಗರೆ ಗ ಗರೆ ಸನಿ ರೆ ಸನಿ ದ ಪಮ ಪನಿ ನಿ ದ ಪಮ ಪ ಗಮ ಪನಿ ಸನಿ ದ ಪನಿ ದ ಪಮ ಗಮ ಪದ ಪಮ ಪಮ ಪಮ ಗರ ಸ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಬಹೆ ಸನನ ಓನ ಮೀನ ಕೇಸ್ ಕಠೆ ದಿನ ರಯನ ಓನ ಮೀನ ಕೇಸ್ ಕಠೆ ದಿನ ರಯನ ಫಲ ಚೀನ ಮೇರೋ ರಾಮ ರಂಗ ಜುಗ ಸೆ ಜಾತ ಬೀರ ಮಾಯಿ ಬನನ ಕಿನ ಪವನ ಪುರವಾಯಿ ಬಹೆ ಸನನ ಸನನ ಪವನ ಪುರವಾಯಿ ಪಮ ದ ಪಮ ದ ಪಮ ಗಮ ಗ ಪಮ ಪ ಗಮ ಪಮ ಗಮ ಪಮ ಗಮ ಗನಿ ದ ಪ ಗಮ ಪನಿ ಸನಿ ದ ಪಮ ಪನಿ ದ ಪಮ ಪ ದ ಪಮ ದ ಪಮ ಮ ದ ಪಮ ಗಮ ಗಮ ಗಮ ಪಮ ಗರೆ ಸ ಪವನ ಪುರವಾಯಿ ಸನಿ ನಿ ಸ ಸಾನಿ ರೇ ಸಾನಿ ಪನಿ ಸಾನಿ ಸಾನಿ ಸ್ವನಿ ಸಾಗರೇ ಸಾನಿ ರೇ ಸಾನಿ ಪ ಸಾನಿ ಧ ಪಮ ಪನಿ ಧ ಪ ದ ಪಮ ಗಮ ಪನಿ ಸಾನಿ ಸಾನಿ ಧ ಪಮ ಪನಿ ಧ ಪಮ ದ ಪಮ ಗಮ ಪಮ ಗರೆ ಸ ಪವನ ಪುರವ ಬಹೆ ಸನನ ಸನನ ಪವನ ಪುರವ ಬಹೆ ಸನನ ಸನನ ಜಿಯರ ಅಲಸಾನೆ ಮಾವೆನ ಪಿಯವೇನ ಜಿಯರ ಅಲಸಾನೆ ಮಾವೆನ ಪಿಯವೇನ ಪವನ ಪುರವ ಬಹೆ ಸನನ ಸನನ ಪವನ ಪುರವ ಪವನ ಪುರವ ಪವನ ಪುರವ ದೇವಕಿ ಕಂದ ದೇವ ಮುಕುಂದ ಮಾವ ಕೌಸನ ಕೊಂದ ಮಾವ ಕೌಸನ ಕೊಂದ ದೇವಕಿ ಕಂದ ದೇವ ಮುಕುಂದ ಮಾವ ಕೌಸನ ಕೊಂದ ಮಾವ ಕೌಸನ ಕೊಂದ ಶ್ರೀರಂಗನಾಟದ ಪರಿಯ ತೋರುದೇನ ಚರಿಯ ಆ ತೋರುದೇನ ಚರಿಯ ವಸುದೇವಾತ್ಮಜ ಪಶುಪತಿ ಪ್ರಿಯ ಕುಸುಮನಾಭ ಶೀಶೇಷಯ ವಸುದೇವಾತ್ಮಜ ಪಶುಪತಿ ಪ್ರಿಯ ಕುಸುಮನಾಭ ಶೀಶೇಷಯ ಭಾಸ್ಕರ ಕೋಟಿ ಪ್ರಕಾಶನಮಯ ಭಾಸ್ಕರ ಕೋಟಿ ಪ್ರಕಾಶನಮಯ ಪತಿಯ ಶ್ರೀರಂಗನಾಟದ ಪರಿಯ ತೋರುದೇನ ಚರಿಯ ತೋರುದೇನ ಚರಿಯ ಶ್ರೀರಂಗನಾಟ ಶ್ರೀರಂಗನಾಟ ಶ್ರೀರಂಗನಾಟ ಶ್ರೀರಂಗನಾಟ ಶ್ರೀರಂಗನಾಟ ಶ್ರೀರಂಗನಾಟ ಶ್ರೀರಂಗನಾಟ ಶ್ರೀರಂಗನಾಟ ಶ್ರೀರಂಗನಾಟ ಶ್ರೀರಂಗನಾಟದ ಪದ ಪರಿಯಾ ತೋರುವುದೇನ ಚರಿಯ ತೋರುವುದೇನ ಚರಿಯ ಶ್ರೀರಂಗನಾಟದ ಪರಿಯಾ ತೋರು